ಅಡಿಕೆ ಬಿತ್ತು ಅಂದ ತಕ್ಷಣ ಕೊಳೆ ರೋಗ ಅಂದ್ಕೊಳ್ಳೋದು ಅಥವಾ ಪೆಂಟಾಟೊಮೆಟ್ ಅಂದ್ಕೊಳ್ಳೋದು ಅಥವಾ ಕೊರತೆ ಅಂದ್ಕೊಳ್ಳೋದಲ್ಲ, ಈ ಲಕ್ಷಣಗಳನ್ನ ನೋಡಿ ಓ ಇದು ಕೊಳೆ ರೋಗನೇ ಅಥವಾ ಇದು ಪೆಂಟಾಟೊಮೆಟ್ ತಿಗಣೆ ಬಾಧೆ ಅಥವಾ ಇದು ಬೋರಾನ್ ಅಥವಾ ಪೊಟ್ಯಾಶ್ ಕೊರತೆ ಅಂತ ಮನದಟ್ಟು ಮಾಡಿಕೊಂಡು ಅದಕ್ಕೆ ನಿರ್ವಹಣೆ ಕ್ರಮ ತಗೋಬೇಕು ಅನ್ನೋದು ಬಿಟ್ರೆ ಅಡಿಕೆ ಉದುರ್ತು ಅಂದ ತಕ್ಷಣ ನಾವು ಬೋರ್ಡೋ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದಲ್ಲ. ಇದನ್ನ ದಯವಿಟ್ಟು ಅಡಿಕೆ ಬೆಳೆಗಾರರು ತಿಳ್ಕೊಂಡು ತಮ್ಮ ಅಡಿಕೆ ಬೆಳೆಯಲ್ಲಿ ಅಳವಡಿಸಿಕೊಂಡು ಅಡಿಕೆ ಇಳುವರಿನ ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಯಾಗಿ ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 944-86-42-416. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 948-1-57-26-00. ಇನ್ನೊಮ್ಮೆ ಕೇಳಿ, 948-1-57-26-00. ರೈತ ಬಾಂಧವರೇ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ತೀವ್ರ ಶೀತಗಾಳಿ ಕಾಣಿಸಿಕೊಂಡಿದ್ದು ಕರಾವಳಿ ಹೊರತುಪಡಿಸಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಪ್ರದೇಶಗಳಲ್ಲಿ ಕನಿಷ್ಠ ಉಷ್ಣಾಂಶವು 15°C ವರದಿಯಾಗಿದೆ. ಕೆಲವೆಡೆ ದಟ್ಟವಾದ ಮಂಜು ಕೂಡ ಕಾಣಿಸಿಕೊಂಡ ಪರಿಣಾಮ ಚಳಿ ಹೆಚ್ಚಾಗಿತ್ತು. ಇನ್ನು ರಾಜ್ಯದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ, ಲಿಂಗನಮಕ್ಕಿ ಜಲಾಶಯ ಇಂದಿನ ನೀರಿನ ಮಟ್ಟ 1806.20 ಅಡಿ, ಗರಿಷ್ಠ 1819 ಅಡಿ. ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 181 ಅಡಿ, ಗರಿಷ್ಠ 186 ಅಡಿ. ತುಂಗಾ ಜಲಾಶಯದ ಇಂದಿನ ನೀರಿನ ಮಟ್ಟ 588.21 ಅಡಿ, ಗರಿಷ್ಠ ಮಟ್ಟ 588.24 ಅಡಿ. ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 1614.26 ಅಡಿ, ಗರಿಷ್ಠ ಮಟ್ಟ 1633 ಅಡಿ. ಕೆಆರ್ಎಸ್ ಜಲಾಶಯದ ಇಂದಿನ ನೀರಿನ ಮಟ್ಟ 123.80 ಅಡಿ, ಗರಿಷ್ಠ 124.80 ಅಡಿ. ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟ 2275.70 ಅಡಿ, ಗರಿಷ್ಠ 2284 ಅಡಿ. ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ 2828.91 ಅಡಿ, ಗರಿಷ್ಠ 2859 ಅಡಿ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಶೀತಗಾಳಿಯ ಪರಿಸ್ಥಿತಿ ಇರುವ ಸಾಧ್ಯತೆ ಇರುತ್ತದೆ. ಕನಿಷ್ಠ ತಾಪಮಾನವು ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ತೋಟಗಾರಿಕೆ ಬೆಳೆಗಳು, ಸೂಕ್ಷ್ಮ ಸಸ್ಯಗಳನ್ನು ರಕ್ಷಿಸಲು ಹೊಗೆ ಅಥವಾ ಇತರೆ ಸೂಕ್ತ ವಿಧಾನಗಳನ್ನು ಬಳಸಿ ಸಾಲುಗಳ ನಡುವೆ ಲಘು ನೀರಾವರಿ ನೀಡುವುದು ತಾಪಮಾನದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಬೆಳೆಗಳು ಕಾಳು ಕಟ್ಟುವ ಹಂತದಲ್ಲಿದ್ದರೆ ಮಳೆ ಇಲ್ಲದ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ನೀರಾವರಿ ಮಾಡಬೇಕು. ಒಣ ಹವಾಮಾನವಿರುವ ಕಾರಣ ಮಣ್ಣಿನ ತೇವಾಂಶವನ್ನು ಗಮನದಲ್ಲಿಟ್ಟುಕೊಂಡು ಹನಿ ನೀರಾವರಿ ಪದ್ಧತಿಯನ್ನು ಬಳಸುವುದು ಸೂಕ್ತವಾಗಿರುತ್ತದೆ. ಒಣ ಮತ್ತು ಮೋಡ ಕವಿದ ವಾತಾವರಣವು ಕೀಟ ಮತ್ತು ರೋಗಗಳ ಬೆಳವಣಿಗೆಗೆ ಅನುಕೂಲವಾಗಿರುವುದರಿಂದ ಬೆಳೆಗಳ ಮೇಲೆ ನಿಗಾ ಇರಿಸಿ ಮತ್ತು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಕಟಾವು ಮಾಡಿದ ಬೆಳೆಗಳನ್ನು ಚೆನ್ನಾಗಿ ಒಣಗಿಸಿ ನಂತರ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕು. ಮಣ್ಣಿನ ತೇವಾಂಶ ಹೆಚ್ಚಿರುವ ಕಡೆ ಕಾಳುಗಳು ಒಣಗಿದ ನಂತರವಷ್ಟೇ ಕಟಾವು ಮಾಡಬೇಕು. ಹೆಚ್ಚು ನಿಖರ ಮತ್ತು ಸ್ಥಳೀಯ ಹವಾಮಾನ ಆಧಾರಿತ ಸಲಹೆಗಳಿಗಾಗಿ ನಿಮ್ಮ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಹವಾಮಾನ ಇಲಾಖೆಯ ಬುಲೆಟಿನ್ಗಳನ್ನು ಸಂಪರ್ಕಿಸಬಹುದು. ಈ ಮಾಹಿತಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲಭ್ಯವಿರುತ್ತದೆ. ಭಾರತೀಯ ಹವಾಮಾನ ಇಲಾಖೆ IMD ಬೆಂಗಳೂರು ಇತ್ತೀಚಿನ ಕೃಷಿ ಹವಾಮಾನ ಸಲಹಾ ಬುಲೆಟಿನ್ಗಳನ್ನ agronet.advisory-services ಬುಲೆಟಿನ್ ಫಾರ್ ಕರ್ನಾಟಕ ಇದರಲ್ಲಿ ವೀಕ್ಷಿಸಬಹುದು. ಕೃಷಿ ವಿಶ್ವವಿದ್ಯಾಲಯಗಳು ಅಂದರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಮಂಡ್ಯ ಆಯಾ ಜಿಲ್ಲೆಗಳಿಗೆ ಸಲಹಾ ಸೇವೆಗಳನ್ನು ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯಗಳ ವೆಬ್ಸೈಟ್ ಅನ್ನು ಭೇಟಿ ನೀಡಬೇಕು. ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯದ ಕೃಷಿ ಯೋಜನೆಗಳು ಮತ್ತು ಮಾಹಿತಿಗಳಿಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವೆಬ್ಸೈಟ್ಗೆ ಕೂಡ ಭೇಟಿ ನೀಡಬಹುದು. ಬೆಳೆಗಳಲ್ಲಿ ಸಾಮಾನ್ಯವಾಗಿ ಬೂದು ರೋಗ ಮತ್ತು ಡೌನಿ ಮಿಲ್ಡಿವ್ ಅಂತಹ ರೋಗಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಇದರ ಒಂದು ನಿರ್ವಹಣಾ ಕ್ರಮವಾಗಿ ಗಂಧಕದ ಸಿಂಪರಣೆ ಮತ್ತು ಮ್ಯಾಂಕೋಜಬ್ ಅಥವಾ ಮೆಟಲಾಕ್ಸಿಲ್ 2.5 ಗ್ರಾಂ ಪ್ರತಿ ಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹೂವುಗಳ ಉದುರುವಿಕೆಯನ್ನು ತಡೆಗಟ್ಟಲು ಕಡಲೆ ಬೆಳೆಯಲ್ಲಿ ನ್ಯಾಪ್ತಲಿಕ್ ಎಸೆಟಿಕ್ ಎಸಿಡ್ ಇದರ ಒಂದು ಸಿಂಪರಣೆ ಮಾಡಬೇಕು. 0.25 ಮಿಲಿಲೀಟರ್ ಪ್ರತಿ ಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೂಗಳ ಉದುರುವಿಕೆಯನ್ನು ತಡೆಗಟ್ಟಬಹುದು. ಜಾನುವಾರುಗಳಿಗೆ ಕೊಟ್ಟಿಗೆಯಲ್ಲಿ ದಪ್ಪ ಒಂದು ಭತ್ತದ ಹುಲ್ಲಿನಿಂದ ಹಾಸಿಗೆ ಮಾಡಿ ಜಾನುವಾರುಗಳಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿಕೊಡಬೇಕು. ಕೋಳಿಯ ಮನೆ ಕೂಡ ಬೆಚ್ಚಗೆ ಇರುವಂತೆ ನೋಡಿಕೊಳ್ಳಬೇಕು. ಕಾಲು ಮತ್ತು ಬಾಯಿ ಜ್ವರ ರೋಗಕ್ಕೆ ತುತ್ತಾದ ಒಂದು ಪ್ರಾಣಿಗಳನ್ನ 1% ಪೊಟ್ಯಾಸಿಯಂ ಪರ್ಮ್ಯಾಗ್ನೆಟ್ ನಿಂದ ಸ್ವಚ್ಛವಾಗಿ ತೊಳೆಯಬೇಕು. ಕ್ರಮದಂತೆ ಕಾಲು ಮತ್ತು ಬಾಯಿ ಜ್ವರ ರೋಗದ ಕುರಿತು ಲಸಿಕೆ ಹಾಕಿಸಬೇಕು. ಹಿಮೊರೆಜಿಕ್ ಸೆಪ್ಟಿಸೇಮಿಯಾ, ಬ್ಲ್ಯಾಕ್ ಕ್ವಾರ್ಟರ್ ಮತ್ತು ಎಂಟರೋಟಾಕ್ಸೋಕಮಿಯಾ ರೋಗಗಳ ವಿರುದ್ಧ ಕೂಡ ಲಸಿಕೆಗಳನ್ನ ನಿಗದಿತ ಪ್ರಮಾಣದಲ್ಲಿ ನಿಯಮಿತವಾಗಿ ಕೊಡಿಸಬೇಕು. ಜಾನುವಾರುಗಳಿಗೆ ಆಹಾರದ ಜೊತೆಗೆ ಖನಿಜ ಲವಣಾಂಶಗಳ ಮಿಶ್ರಣ ಕೂಡ ಕೊಡಬೇಕು. ಜಾನುವಾರುಗಳಿಗೆ 6 ತಿಂಗಳಿಗೆ 1 ಜಂತುನಾಶಕ ಔಷಧಿಗಳನ್ನು ಕೊಡಿಸುತ್ತಿರಬೇಕು. ಚರ್ಮಗಂಟು ರೋಗ ತಡೆಗಟ್ಟುವುದಕ್ಕೆ ನೊಣಗಳು ಉಣ್ಣೆಗಳ ಒಂದು ನಿಯಂತ್ರಣ ಮಾಡಿಕೊಂಡಿರಬೇಕು. ಕುರಿ ಮತ್ತು ಮೇಕೆಗಳಿಗೆ ನೀಲಿ ನಾಲಿಗೆ ರೋಗ ಲಸಿಕೆಯನ್ನ ಕೊಡಿಸಬೇಕು. ಇದುವರೆಗೂ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಕೃಷಿ ಸಲಹೆಗಳನ್ನು ಕೇಳಿದಿರಿ.